ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1-19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಲ್ಬೆಂಡಜೋಲ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಮಗ್ರ ಪ್ರಾಥಮಿಕ ಆರೋಗ್ಯ ಆರೈಕೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಕಾರ್ಯಕ್ರಮ. ಪ್ರತಿಯೊಂದು ಆರೋಗ್ಯ ಉಪಕೇಂದ್ರವನ್ನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಿ ಸಾರ್ವಜನಿಕರಿಗೆ ಲಭ್ಯವಿರುವ ಹಾಗೆ ಸಮಾನತೆ ಆಧಾರಿತ ಒಳ್ಳೆಯ ಗುಣಮಟ್ಟದ ಹಾಗೂ ಕೈಗೆಟಕುವ ನಿಟ್ಟಿನಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡುವ ಸಂಯೋಜಿತ ಯೋಜನೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ದೊರೆಯುವ ಸೇವೆಗಳು: ತಾಯಿ ಮಕ್ಕಳ ಆರೋಗ್ಯ ನಿರ್ವಹಣೆ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಮಾನಸಿಕ ರೋಗಗಳ ನಿರ್ವಹಣೆ, ಟೆಲಿಮೆಡಿಸಿನ್ ಮತ್ತು ಯೋಗ ಸೌಲಭ್ಯಗಳು ಹಾಗೂ ಇನ್ನಿತರ ಸೌಲಭ್ಯಗಳಿರುತ್ತವೆ. ಈ ಸೇವೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಯೋಗಾಲಯದ ಪರೀಕ್ಷೆ ಸೌಲಭ್ಯಗಳಿರುತ್ತವೆ. ಪ್ರಕಟಣೆ. ಜಿಲ್ಲಾ ಆಇಸಿ ವಿಭಾಗ ಹಾಗೂ ಸರ್ವೇಕ್ಷಣಾ ಘಟಕ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿವಮೊಗ್ಗ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊತ್ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. This festival, drive home India's favorite car, Maruti Suzuki Alto, with just rupees 1 down payment. With more than 40 lakh happy families, the prices for your favorite Alto starts at just rupees 3.15 lakhs. Also, grab amazing festive offers of rupees 47,000. Visit your nearest Maruti Suzuki dealership today. Conditions apply. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ, ಈ ಕುರಿತು ಭದ್ರಾಪುರದ ಹೊಸದೂದ ಹಳ್ಳಿಯ ಪ್ರಭುಸ್ವಾಮಿ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಪ್ರಭುಸ್ವಾಮಿ ಅವರೇ. ನಮಸ್ತೆ ಸರ್. ಪ್ರಭುಸ್ವಾಮಿ ಅವರಿಗೆ ಎಷ್ಟಿದೆ ಜಮೀನು? ನಮ್ ಜಮೀನು ಇಲ್ಲ ಸರ್, ಬರೀ ಹಸುಗಳು ಇದಾವೆ. ಜಮೀನು ಸ್ವಲ್ಪನೂ ಇಲ್ಲ? ಇಲ್ಲ ಸರ್, ಬರೀ ಹೈನುಗಾರಿಕೆ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಹೇಳಿ, ನಿಮ್ಮ ಹೈನುಗಾರಿಕೆ ಅನುಭವನ, ಎಷ್ಟು ಹಸು ಇದೆ, ಯಾವ ಕ್ರಮದಲ್ಲಿ ಮಾಡ್ತೀರಿ? 4 ಹಸು ಇದಾವೆ ಸರ್, 2 ಎಮ್ಮೆ ಇದಾವೆ, ಅದರಲ್ಲಿ 2 ಹಾಲು ಕೊಡ್ತಿದಾವೆ, 2 ಗಬ್ಬ ಇದಾವೆ. ಒಂದ್ ಎಮ್ಮೆ ಹಾಲು ಕೊಡ್ತದೆ, ಒಂದ್ ಎಮ್ಮೆ ಗಬ್ಬ ಇದೆ. ದಿನ ಒಂದ್ 20 ಲೀಟರ್ ಆಗ್ತದೆ ಹಾಲು. ಹುಲ್ಲು ಕೊಂಡ್ಕಂತೀವಿ. ಈಗ ಮಳೆಗಾಲದಲ್ಲಿ ಬೇರೆ ಕಡೆ ಸಿಗುತ್ತೆ ನಮಗೆ ಹೊಲ, ಬೇರೆ ಜಮೀನಲ್ಲಿ ಅದನ್ನ ತಂದು ಹಾಕ್ತಿವಿ. ಹಂಗ ನಮಗೆ ಲಾಭದಾಯಕ ಐತಿ ಸರ್. ಒಂದ್ ಹೊತ್ತರಿ 20 ಲೀಟರ್? ಹೌದು ಸರ್. ಈಗ ಹಸಿ ಹುಲ್ಲಿಗೆಲ್ಲ ಸ್ವಲ್ಪ ತಾಪತ್ರೆ ಆಗತ್ತಲ್ರಿ? ಮಳೆಗಾಲದಲ್ಲಿ ತಾಪತ್ರೆ ಇಲ್ಲ ಸರ್, ಬೇಸಿಗೆಯಲ್ಲಿ ತಾಪತ್ರೆ ಆಗ್ತದೆ. ಅಂದ್ರೆ ನೀವು ಬೇರೆ ಜಮೀನ್ ಹೋಗಿ ಕುಯ್ಕೊಂಡ್ಬರ್ಬೇಕು? ಬರ್ತದೆ ಸರ್, ನಮ್ಮಲ್ಲಿ ಸಿಗುತ್ತೆ ಸರ್, ಬೇರೆ ಕಡೆ ಎಲ್ಲ ತೋಟ ಗಿಟದಲ್ಲಿ ಕುಯ್ಕೊಂಡ್ಬರ್ತೀವಿ. ಈಗ ನಿಮ್ಮ ಮನೆ ಸುತ್ತಮುತ್ತ ಏನು ಜಾಗ ಇಲ್ಲ ಹಸಿ ಹುಲ್ಲೆಲ್ಲ ಬೆಳೆಸಲಿಕ್ಕೆ? ಇಲ್ಲ ಸರ್, ಜಾಗ ಇಲ್ಲ. ಆಗ್ಲಿ, ತೊಂದರೆ ಇಲ್ಲ. ಈಗ ತೋಟದಲ್ಲಿ ಹೋಗಿ ಕೊಯ್ಕೊಂಡು ಬಂದು ಹಸಿ ಹುಲ್ಲನ್ನು ಪೂರೈಕೆ ಮಾಡ್ತೀರಿ, ಬೇರೆ ಸಂದರ್ಭದಲ್ಲಿ ಒಣ ಹುಲ್ಲನ್ನ ನೀವು ಕೊಡ್ತಾ ಇದ್ದೀರಿ. ಇದ್ರ ಜೊತೆಗೆ ಬೇರೆ ಪಶು ಆಹಾರನ್ನೆಲ್ಲ ಕೊಡ್ತಾ ಇದ್ದೀರಾ? ಕೊಡ್ತೀವಿ ಸರ್. ಏನ್ ಕೊಡ್ತೀರಿ? ಪೇಣಿ ಬಸ ಕೊಡ್ತೇವೆ ಸರ್, ಹತ್ತಿ ಹಿಂಡಿ ಕೊಡ್ತೀವಿ, ಪಾಲಿಸ್ ತೌಡ್ ಕೊಡ್ತೀವಿ. ಎಷ್ಟೆಷ್ಟು ಕೊಡ್ತೀರಿ ಒಂದ್ ಹೊತ್ತಿಗೆ? ಒಂದ್ ಹೊತ್ತಿಗೆ ಒಂದು ಆಕಳಿಗೆ 3-4 ಕೆಜಿ ಕೊಡ್ತೇವೆ ಸರ್, ಹಾಲಿನ ಮೇಲೆ ಕೊಡ್ತೇವೆ ಸರ್. ಜಾಸ್ತಿ ಹಾಲು ಕೊಡೋಕೆ ಜಾಸ್ತಿ ಕೊಡ್ತೇವೆ ಸರ್, ಕಮ್ಮಿ ಕೊಡೋಕೆ ಕಮ್ಮಿ ಕೊಡ್ತೇವೆ. ಒಟ್ಟು ಮಿನಿಮಮ್ ಅಂದ್ರೆ 3 ಕೆಜಿ ಏನಾದ್ರು ಕೊಡ್ಲೇಬೇಕು ಸರ್. ಎಲ್ಲ ಮಿಶ್ರ ತಳಿ ಹಸುನ? ಹೌದು ಸರ್, ಎಲ್ಲ HF ಜರ್ಸಿ ಇದಾವೆ ಸರ್. HF ಜರ್ಸಿ ಕಟ್ಕೊಂಡ್ರೆ ಬಾರಿ ರಗಳೆ, ಅದಕ್ಕೆ ರೋಗ ಕಾಯಿಲೆ ಕಸಾರೆ ಮತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕು ಅಂತೆಲ್ಲ ಹೇಳ್ತಾರಪ್ಪ ರೈತರು. ಮಾಡಿದ್ರೆ ಎಲ್ಲದ್ರಗೂ ಸರ್, ಮಾಡದೇ ಇದ್ರೆ ಇವನ್ನ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಲಾಭದಾಯಕ ಐತಿ. ನಾಟಿ ಕಟ್ಕೊಂಡ್ರೆ 1/2 ಲೀಟರ್ ಕೊಡಲ್ಲ, ಜೀವನ ಮಾಡೋ ಕಷ್ಟ ಆಕತಿ. ಹಂಗಾಗಿ ಮಿಶ್ರ ತಳಿಯಿಂದ ಹಾಲು ಜಾಸ್ತಿ ಬರ್ತದೆ ಸರ್, ಲಾಭ ಆಕತಿ. ಈಗ ನಾಟಿ ತಳಿಯಲ್ಲೂ ಜಾಸ್ತಿ ಹಾಲು ಕೊಡುವಂತ ಹಸುಗಳು ಇದಾವೆ ಅಂತ ಕೇಳಿದೀನಿ. ಇದಾವೆ ಸರ್, ಆದ್ರೆ ಎಲ್ಲ 100 ಕೊಂದಿದಾವೆ ಸರ್. ಅವು ಅವನ್ ತರಕ್ ಹೋದ್ರೆ ಇದಕ್ಕಿಂತ ಜಾಸ್ತಿ ಕಾಸ್ಟ್ ಹೇಳ್ತಾರೆ ಸರ್ ಅವಕ್ಕೆ. ಹಂಗಾಗಿ ಇದ್ರೆ ನಮ್ಗೆ ಈಗ ಉತ್ತಮ ಅಂದ್ರೆ ಮಿಶ್ರಿ ತಳಿನೇ. ಈಗ ಇದನ್ನ ನೀವು ಡೈರಿಗೆ ಹಾಕ್ತಿದ್ದೀರಾ ಹಾಲು? ಹೌದು ಸರ್, ಹಾಕ್ತಿದ್ರಿ. ಹೇಗೆ ನಿಮ್ಗೆ ಹಣ ಎಲ್ಲ ಪಾವತಿ? ಬ್ಯಾಂಕ್ ಮುಖಾಂತರ ಕೊಡ್ತಾರೆ ಸರ್ ನಮಗೆ. 15 ದಿನಕ್ಕೊಂದು ಸರಿ ಪೇಮೆಂಟ್ ಹಾಕ್ತಾರೆ ಅಕೌಂಟ್ಗೆ. ಈಗ ಅಕೌಂಟ್ ದುಡ್ಡು ಬರುತ್ತೆ, ಬಿಡಿಸ್ಕೊಂತೀವಿ. ಈಗ ಡೈರಿಯಿಂದನೇ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದನೇ ಪಶು ಆಹಾರ ಅಂತೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಹಾಕ್ತೀರಾ? ಅದನ್ನು ಹಾಕ್ತಾರೆ ಸರ್. ಈಗ ಸ್ವಲ್ಪ ಯಾಕೋ ಕ್ವಾಲಿಟಿ ಸರಿ ಬರ್ತಾ ಇಲ್ಲ ಅಂತೇಳಿ ಬೇರೆ ತಗೊಳ್ತಾ ಇದಾವೆ. ಕ್ವಾಲಿಟಿ ಅಂತಂದ್ರೆ ಏನ್ ಕ್ವಾಲಿಟಿ? ಹಂಗಾರೆ ಹಾಲಿನ ಕ್ವಾಲಿಟಿ ಅಲ್ವಾ, ಏನ್ ಹಾಲಿನ ಕ್ವಾಲಿಟಿ ಹೇಗಿರ್ಬೇಕು ಅಂತೀರಿ? ಭೂಸ ಉತ್ತಮವಾಗಿದ್ರೆ ಸರ್ ಹಾಲು ಉತ್ತಮ ಬರ್ತೈತಿ, ಹಾಲು ಕ್ವಾಲಿಟಿ ಬರ್ತದೆ ಸರ್. ಅದು ಅದೇ ಹಾಲಿನ ಕ್ವಾಲಿಟಿ ಅಂದ್ರೆ ಏನು ಅಂತ, ಯಾವ ರೀತಿ ಕ್ವಾಲಿಟಿ ಸರ್ ಅದಕ್ಕೆ? ಓ, ಫ್ಯಾಟ್ ಡಿಗ್ರಿ ಅಂದ್ರೆ ಫ್ಯಾಟ್ ಡಿಗ್ರಿ ಜಾಸ್ತಿ ಇದ್ರೆ ಜಾಸ್ತಿ ಹಣ ಸಿಗುತ್ತೆ ಸರ್. ಹಂಗಾಗಿ ಮತ್ತೆ ಯಾವ್ದು ಒಳ್ಳೇದೈತೆ ಅದನ್ನ ಹುಡುಕ್ ಹಾಕ್ತಾರೆ ಸರ್ ರೈತರಿಗೆ. ಎಷ್ಟು ಇರ್ಬೇಕು ಅಂತಾರೆ? ಕನಿಷ್ಠ ಅಂದ್ರೆ 3-5 ಫ್ಯಾಟ್ ಇರ್ಬೇಕು ಸರ್, 28 ಡಿಗ್ರಿ ಬೇಕು ಅಂತಾರೆ. ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಹೆಚ್ಚಿಗೆ ದುಡ್ಡು ಸಿಗುತ್ತೆ ಸರ್ ಅದಕ್ಕೆ. ಹಾಗಾಗಿ ನೀವು ಬೇರೆ ಹತ್ತಿ ಹಿಂಡಿ ಎಲ್ಲ ಹಾಕ್ತಿದ್ರೆ ಸರ್. ಈಗ ರೋಗ ರುಜಿನಗಳು ಬಂದ್ರೆ ಅಕಸ್ಮಾತ್ ಏನಾರು ತಾಪತ್ರೆ ಆದ್ರೆ ಹಸುಗಳಿಗೆ ನಾವು ಪತ್ರದಲ್ಲೇ ಪಶುವೈದ್ಯ ಸರ್ ಕರೆಸಿದ್ರೆ ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್. ಕೊಟ್ಟಿಗೆನೆಲ್ಲ ಯಾವ ಕ್ರಮದಲ್ಲಿ ಕಟ್ಕೊಂಡಿದ್ರಿ? ಕಟ್ಟಿಗೆ ಬಾಲ ಸೇರಂಗ್ ಮಾಡಿದೇವೆ ಸರ್. ನಾವು ಮ್ಯಾಟ್ ಗೇಟ್ ಹಾಕಿದೇವೆ, ಗಾಳಿ ಬೆಳಕು ಚೆನ್ನಾಗಿದ್ದೇವೆ, ಅದಕ್ಕೆ ಸೋಲಾರ್ ಹಾಕೊಂಡಿದ್ದೇವೆ. ಬೆಳಕಿಗೆ ಏನ್ ತೊಂದ್ರೆ ಇಲ್ಲ, ಹಗಲುತ್ತೂ ತೊಂದ್ರೆ ಇಲ್ಲ, ಚೆನ್ನಾಗಿದೆ ಸರ್ ವ್ಯವಸ್ಥೆ ಒಟ್ಟು. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮುಖ ಎದುರು ಮಾಡಿ ಕಟ್ಬಿಡ್ತಾರೆ, ಯಾಕೆಂದ್ರೆ ನಮ್ಗೆ ಹುಲ್ಲು ಹಾಕ್ಲಿಕ್ಕೆ ತಿಂಡಿ ಹಾಕ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಮತ್ತೆ ಜಾಗನು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಒಂದಕ್ಕೊಂದು ಕಿತ್ತಾಡ್ತಾರೆ ಸರ್ ತಿನ್ಬೇಕಾರೆ. ಹಂಗಾಗಿ ಬಾಲ ಅದೇ ಗೋದನಿಗೆ ಬೇರೆ, ಇದೇ ಗೋದನಿಗೆ ಸಪರೇಟ್ ಮಾಡಿದ್ರೆ ಯಾವ ಕಿತ್ತಾಡಲ್ಲ ಸರ್. ಈಗ ತಿಂಡಿ ಇಟ್ಟಾಗ ಅದ್ರದ್ದು ಅದೇ ತಿಂತತಿ, ಇದ್ರದ್ದು ಇದೇ ತಿಂತತಿ. ಈಗ ಎರಡು ಮುಖ ಕಟ್ಟಿದಾಗ ತಿಂಡಿಗಾಗಿ ಹೊಡೆದಾಡ್ತಿರ್ತಾವೆ, ಕೋಡ್ಕೊಂಡ ಹೊಡೆದಾಡ್ತಿರ್ತಾವೆ, ಸಮಸ್ಯೆ ಜಾಸ್ತಿ ಆಗತ್ತಿಂದ ನಾವು ಹಿಂದೆ ಮುಂದೆ ಹಿಂಗ್ ಮಾಡ್ತೇವೆ ಸರ್. ಅಂದ್ರೆ ಈಗ ಅದರ ಸಗಣಿ ಮತ್ತೆ ಮೂತ್ರ ಏನಿದೆ ಅದೆಲ್ಲ ಒಂದೇ ಕಾಲುವೆನಲ್ಲಿ ಹೋಗಿ ಸಂಗ್ರಹ ಆಗೋ ಮಾಡಿದ್ರೆ ಹೊರಗೆ ಹೋಗುತ್ತೆ ಸರ್. ಅದನ್ನ ಮೂತ್ರ ಎಲ್ಲ ಒಂದ್ ಕಡೆ ಹೋಗುತ್ತೆ, ತುಂಬಿ ತಿಪ್ಪಿಗೆ ಹಾಕ್ತೀವಿ, ನಾವು ಗೊಬ್ಬರ ಮಾರ್ತೇವೆ ಸರ್. ಅದನ್ನ ನಮ್ ಜಮೀನು ಇಲ್ಲದ್ರಿಂದ ಬೇರೆಯವರಿಗೆ ಕೊಡ್ತೇವೆ ಸರ್. ಅದನ್ನ ಸಗಣಿ ಹಾಗೆ ಡೈರೆಕ್ಟ್ ಕೊಡ್ತೀರಾ, ಕಾಂಪೋಸ್ಟ್ ಏನಾರ ಮಾಡ್ಕೊಡ್ತೀರಾ ಹೇಗೆ? ಇಲ್ಲ ಸರ್, ಈ ತಿಂದ್ಬಿಟ್ಟು ಕಸ ಅದು ಹಾಕಿರ್ತಾವಲ್ಲ ಅದನ್ನೇ ಕೊಡ್ತೇವೆ ಸರ್. ಸರಿ, ಈಗ ಬೆದೆಗ್ ಬರೋದು ಮತ್ತೆ ಅದರ ಲಕ್ಷಣಗಳು ಮತ್ತೆ ಅದಕ್ಕೆ ಇನ್ಸಿನ್ವೇಷನ್ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸೋದು, ಅವುಗಳಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು? ಹೇಗೆ ಪಶು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಚಿಕಿತ್ಸೆ ಮಾಡ್ತಾರೆ ಸರ್? ನಾವೇ ಈಗ 3 ವರ್ಷದಿಂದ ಟ್ರೈನಿಂಗ್ ತಗೊಂಡಿರೋದ್ರಿಂದ ನಾನೇ ಇನ್ಸಿನ್ವೇಷನ್ ಮಾಡ್ತೇನೆ ಸರ್. ಓಕೆ, ನಿಮ್ಗೆ ಟ್ರೈನಿಂಗ್ ಆಗಿದೆಯಾ? ಹೌದು ಸರ್. ಎಲ್ಲಿ ತಗೊಂಡ್ರಿ? ಧಾರವಾಡದಲ್ಲಿ ತಗೊಂಡಿದ್ದೆ ಸರ್, KMF ಇಂದ ಧಾರವಾಡದಲ್ಲಿ ತಗೊಂಡ್ಬಂದಿದ್ದೆ ಸರ್ ನಾನು. KMF ಇಂದ ತಗೊಂಡಿದ್ದೀರಿ. ಸರಿ, ಈಗ ನೀವು ಧಾರವಾಡದಲ್ಲಿ ತರಬೇತಿನಲ್ಲಿ ಏನೇನೆಲ್ಲ ನಿಮಗೆ ಹೇಳ್ಕೊಟ್ರಿ, ಏನ್ ಕಲಿಸಿದ್ರು? ಫಸ್ಟ್ AI ಟ್ರೈನಿಂಗ್ ಕೊಡ್ತಾರೆ ಸರ್. ಆಮ ಪ್ರಥಮ ಚಿಕಿತ್ಸೆ ಹೇಳ್ಕೊಡ್ತಾರೆ, ಅವ್ ಗರ್ಭ ಪರೀಕ್ಷೆ ಮಾಡೋದು ಹೇಳ್ಕೊಡ್ತಾರೆ. ಹಂಗಾಗಿ ನಮಗೆ ಸಣ್ಣ ಪುಟ್ಟ ಸಮಸ್ಯೆ ಬಂದ ನಾವೇ ಬಗೆಹರಿಸಿರ್ತೀವಿ, ನಮಗೆ ಬಗ್ಲಿಲ್ಲ ಅಂದ್ರೆ ಡಾಕ್ಟರ್ ಹೇಳಿದ್ರೆ ಬಂದ್ ಮಾಡಿ ಹೋಗ್ತಾರೆ ಸರ್. ಎಷ್ಟು ದಿವಸ ತರಬೇತಿ ಅದು? ಅದು ಕೃತಕ ಗರ್ಭಧಾರಣೆ 1 ತಿಂಗಳು ಸರ್. ಅದು ಪ್ರಥಮ ಚಿಕಿತ್ಸೆ 10 ದಿವಸ ಕೊಡ್ತಾರೆ ಸರ್. ಹಾಗಾಗಿ ಆ ಭಾಗದಲ್ಲಿ ಯಾರೇ ರೈತರು ತಮ್ಮ ಹಸುಗಳಿಗೆ ಸಮಸ್ಯೆ ಆದ್ರೆ ನೀವು ತಕ್ಷಣದಲ್ಲಿ ಹೋಗಿ ಅದಕ್ಕೆ ಚಿಕಿತ್ಸೆ ಮಾಡ್ತೀರಿ? ಸರ್, ಈಗ ಕೃತಕ ಗರ್ಭಧಾರಣೆಗೆ ವೀರ್ಯದ ನಳಿಕೆ ಅವೆಲ್ಲ ಬೇಕಲ್ಲ, ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀರಾ ನೀವೇ? KMF ಇಂದನೇ ಕಳಿಸ್ತಾರೆ ಸರ್, ತಿಂಗಳಿಗೆ ಒಂದ್ಸರಿ ಕಳಿಸ್ತಾರೆ. KMF ಇಂದನೇ ವ್ಯವಸ್ಥೆ ಇದೆ ನಿಮಗೆ ಸರ್? ಅದಕ್ಕೆ ಬೇಕಾಗಿರುವಂತಹ ರೆಫ್ರಿಜರೇಟರ್, ಶೀತಗೃಹ ಎಲ್ಲ ಕೊಡ್ತಾರೆ ಸರ್. ಕಂಟೈನರ್, ಸೀಟು, ಸೆಮೆನ್ನು, ಹ್ಯಾಂಡ್ ಕವರ್ ಎಲ್ಲ ಕೊಡ್ತಾರೆ ಸರ್. ಈಗ ನಿಮ್ ಭಾಗದಲ್ಲಿ ಈ ಹಸು ಸಾಕುವಂತವ್ರು ಸುಮಾರು ಈ ತರದ ಒಂದು ವ್ಯವಸ್ಥೆಗೆ ಎಷ್ಟು ಜನ ಹೇಗೆ ಒಗ್ಗೊಂಡಿದ್ದಾರೆ? ಅದನ್ನ ನಮ್ಮಲ್ಲಿ 80% ಜನ ಹೈನುಗಾರಿಕೆಗೆ ಹೋಗಿದ್ದಾರೆ ಸರ್. ಎಲ್ಲ ಈಗ ರೈತರು 0.5% ಸಹ ರೈತರು ರಾಸ ಆಗೋದ್ರಿಂದ ಹೈನುಗಾರಿಕೆಗೆ ಬಂದಿದ್ದಾರೆ ಸರ್. ಈಗ ಹೈನುಗಾರಿಕೆ ಲಾಭ ಇದೆ ಅಂತೀರಾ? ಇದೆ ಸರ್, ಲಾಭ ಮಾಡಿದ್ರೆ ಲಾಭ ಇದೆ ಸರ್. ಮಾಡಿದ್ರೆ ಈಗ ಕಟ್ಟಿ ಎಲ್ಲೋ ಹೋದೆ ಅಂದ್ರೆ ಲಾಭ ಆಗಲ್ಲ ಸರ್. ಅದು ಈಗ ನೋಡಿ, ಪ್ರತಿಯೊಂದನ್ನು ಕೊಂಡು ಹಾಕ್ಬೇಕು, ಹಿಂಡಿ ಕೊಂಡು ಹಾಕ್ಬೇಕು, ಹುಲ್ ಕೊಂಡು ಹಾಕ್ಬೇಕು, ಮತ್ತೆ ಇತ್ತೀಚೆಗೆ ಭತ್ತ ಬೆಳೆಯುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಹುಲ್ಲಿನ ರೇಟು ಜಾಸ್ತಿ ಆಗ್ತಾ ಇದೆ. ಇವುಗಳನ್ನೆಲ್ಲ ನೀವು ಕೊಂಡು ಅವಕ್ಕೆ ಪೂರೈಸೋದ್ರಿಂದ ನಿಮ್ಗೆ ಏನ್ ಲಾಭ ಸಿಗುತ್ತೆ? ಎಷ್ಟು ಲಾಭ ಸಿಗುತ್ತೆ? ಲಾಭ ಸಿಗುತ್ತೆ ಸರ್. 1 ತಿನ್ ಹಾಲು ಅದಕ್ಕೆ ಹೋದ್ರು 1 ತಿನ್ ನಮ್ಗೆ ಉಳಿತದೆ ಸರ್. ದಿನ 20 ಲೀಟರ್ ಹಾಕಿದ್ರೆ 10 ಲೀಟರ್ ಖರ್ಚು ಹೋದ್ರೆ 10 ಲೀಟರ್ ಉಳಿತದೆ ಸರ್. ಗೊಬ್ಬರ ಮಾರಿದ್ದು ಹುಲ್ಲು ತಗೊಳ್ತೀವಿ, ನಮ್ಗೆ ಅದರಲ್ಲಿ ಲಾಭ ಆಗತ್ತೆ ಸರ್. ಈಗ ಮತ್ತೆ ಕೊಟ್ಟಿಗೆದೆಲ್ಲ ವ್ಯವಸ್ಥೆ, ಅದಕ್ಕೇನೋ ಮ್ಯಾಟ್ ಹಾಕಿದ್ದೀನಿ ಅಂತ ಹೇಳಿದ್ರಿ ಸರ್? ಅದು KMF ಇಂದ ಸಬ್ಸಿಡಿ ಕೊಟ್ಟಿದ್ರು ಸರ್, ಒಂದ್ ಮ್ಯಾಟ್ಗೆ 50% ಸಬ್ಸಿಡಿ ಕೊಟ್ಟಿದ್ರು. ಹಂಗಾಗಿ ಪ್ರತಿಯೊಂದು ನನಗೂ ಮ್ಯಾಟ್ ಹಾಕಿದೀವಿ. ಏನ್ ಪ್ರಯೋಜನ ಮ್ಯಾಟ್ ಹಾಕೋದ್ರಿಂದ? ಮ್ಯಾಟ್ ಹಾಕೋದ್ರಿಂದ ಕಾಲ್ ಜಾರಲ್ಲ ಸರ್, ಆಮ ಕಾಲ್ ಕೆತ್ತಲ್ಲ. ಈಗ ಮನೆಗೆ ಮನೆಗೆ ಕಲ್ ಮೇಲೆ ಕಾಲೆಲ್ಲ ಕೆತ್ತವೆ, ಆಮ ಕೊಳಗ ಸೌದು ಆಕಳ ಕುಂಟುತ್ತೆ, ಅವ ಯಾವ ಸಮಸ್ಯೆ ಬರಲ್ಲ ಸರ್. ಅದಕ್ಕೆ ಹೇಗೆ ಇಡೀ ಕೊಟ್ಟಿಗೆ ಹಾಸ್ಬಿಟ್ಟಿದಾರೆ ಮ್ಯಾಟ್? ಇಲ್ಲ, ಒಂದ್ ಆಕಳಿಗೆ ಒಂದ್ ಮ್ಯಾಟ್ ಅಂತ ಬರುತ್ತೆ ಸರ್. ನಾವ್ ಆಗಲ ಎಷ್ಟಿದೆ ಅಷ್ಟು ಮ್ಯಾಟ್ ಹಾಕ್ಬೋದು. 4 ಆಕಳಿ 4 ಮ್ಯಾಟ್ ಹಾಕಿದ್ರೆ ಸರ್? ಎಷ್ಟು ಅಗಲ ಉದ್ದ ಎಲ್ಲ ಎಷ್ಟಿರ? 6 ಅಡಿ 3 ಅಡಿ ಇರುತ್ತೆ ಸರ್. ಅದು 6 ಅಡಿ ಅಗಲ ಇರುತ್ತೆ, 4 ಅಡಿ ಉದ್ದ ಎಲ್ಲ ಇರುತ್ತೆ, 1 ಇಂಚ್ ದಪ್ಪ ಇರುತ್ತೆ ಸರ್. ಅದು ಅಂದ್ರೆ ಅದು ನಿಂತ್ಕೊಂಡು ಮಲ್ಕೊಳ್ಳೋಕೆ ಎಷ್ಟು ಜಾಗ ಬೇಕೋ ಆ ಜಾಗದಲ್ಲಿ ಹಾಕಿದ್ರೆ ಒಂದ್ ಆಕಳಿಗೆ ಒಂದ್ ಮ್ಯಾಟ್ ಕರೆಕ್ಟ್ ಇರುತ್ತೆ ಸರ್. ಅದು ಸರ್, ಈಗ ನೀವು ಧಾರವಾಡದಲ್ಲಿ ತರಬೇತಿ ಎಲ್ಲ ತಗೊಂಡ್ ಬಂದ್ರಲ್ಲ, ಈಗ ಕೃತಕ ಗರ್ಭಧಾರಣೆಗೆ ಅಷ್ಟೇನೋ ಮತ್ತೆ ಬೇರೆ ಪ್ರಥಮ ಚಿಕಿತ್ಸೆಗೆಲ್ಲ ಏನ ಹೇಳಿದಾರೆ? ಈಗ ಕಾಲ್ಬಾಯಿ ರೋಗ ಬರುತ್ತೆ, ಕೆಚ್ಚಲ್ ಬಾವು ಬರುತ್ತೆ, ಅದೇ ಪ್ರಥಮ ಚಿಕಿತ್ಸೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಸರ್. ನಾವು ಫಸ್ಟ್ ಏನ್ ಟ್ರೀಟ್ಮೆಂಟ್ ಮಾಡಬಹುದು ಸಣ್ಣ ಪುಟ್ಟಕ್ಕೆಲ್ಲ ಹೇಳ್ಕೊಡ್ತಾರೆ ಸರ್ ಅದನ್ನ. ಇನ್ ಜಾಸ್ತಿ ಆದಾಗ ಪಶುವೈದ್ಯನ ಕರೆಸಿ ಮಾಡಿಸ್ತಾರೆ ಸರ್ ಅದನ್ನ. ಈಗ ನಿಮ್ ಭಾಗದಲ್ಲಿ ಕೆಚ್ಚಲ್ ಬಾವು ಇದೆಯಾ? ಇದೆ ಸರ್, ಕಡಿಮೆ ಸ್ವಲ್ಪ ಈ ಕಟ್ಟದಲ್ಲೇ ಕಟ್ಟೋದು, ಕೊಟ್ಟಿಗೆ ಕ್ಲೀನ್ ಮಾಡದೇ ಇದ್ರೆ ಹಾಲ್ ಕ್ಲೀನ್ ಹಿಂಡದೇ ಇದ್ದಕ್ಕೆ ಬರುತ್ತೆ ಸರ್ ಅದು. ಏನ್ ಮಾಡ್ಬೇಕು ಅದಕ್ಕೆ ಫಸ್ಟ್? ಈಗ ಅಕಸ್ಮಾತ್ ಕೆಚ್ಚಲ್ ಬಾವು ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಕೆಚ್ಚಲು ಮಲ್ಲೆ ಹಾಲು ಒಡಕ್ಲಾಗಿರುತ್ತೆ ಸರ್, ಇಲ್ಲಾಂದ್ರೆ ಹಾಲು ಸ್ವಲ್ಪ ಉಪ್ಪ ಬರುತ್ತೆ, ಇಲ್ಲ ಒಂದೇ ಪಟ್ಟಿಗೆ ದಪ್ಪ ಆಗುತ್ತೆ, ಸೆಕೆಂಡ್ಗೆ ದಪ್ಪ ಆಗ್ತಿರತ್ತೆ. ಅದ್ರಮೇಲೆ ನಾವು ಕೆಚ್ಚಲ್ ಬಾವು ಬಂದಿದ್ದ ತಕ್ಷಣ ನೋಡ್ಬೇಕು ಸರ್ ಅದನ್ನ. ಅಂದ್ರೆ ಅಂತವ್ರು ಆತರದ ಹಾಲು ಹಿಂಡಿದಾಗ ಆತರದ ಏನಾದ್ರು ಗೊತ್ತಾದ್ರೆ ಅವ್ರ ಡೈರಿಗೆ ಹಾಕ್ಬಾರ್ದು ಅಲ್ವಾ ಸರ್? ಅದನ್ನ ಹಾಕಿದ್ರೆ ಅಷ್ಟು ಹಾಲು ಕೆಟ್ಟೋಗುತ್ತೆ ಅದು. ಸರ್, ಯಾತರ ಕಂಡಾಗ ಏನ್ ತಕ್ಷಣ ಏನ್ ಮಾಡ್ಬೇಕು ಅಂತೀರಿ ಪ್ರಭು ಅವರೇ? ತಕ್ಷಣ ನಾವು ಹೈಸ್ ಹಿಡಿತ ಸರ್, ಹೈಸ್ ಹಿಡಿದು ಅದಕ್ಕೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಆಮೇಲೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಲೋಳ ಸರ್ ಅದನ್ನ ಮಿಕ್ಸ್ ಮಾಡಿ ಸವರ್ತ ಸರ್, ಕೆಚ್ಚಲಿಗೆ ಹಚ್ಚೋದು. ಕೆಚ್ಚಲಿಗೆ ಹಚ್ಚ ಸರ್, ಆಮೇಲೆ ವೈದ್ಯರು ಕರೆಸ್ತಾರೆ ಸರ್ ಅದಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಸಂಜೆ ಅನ್ನೋದಕ್ಕೆ ಅಲ್ಲೇ ಒಂದು 50% ಕಮ್ಮಿ ಆಗಿರುತ್ತೆ ಸರ್ ಅದು. ಈಗ ತಾವ್ ಹೇಳಿದ್ರಲ್ಲ ಕೊಟ್ಟಿಗೆಗೆ ಮ್ಯಾಟ್ ಹಾಕಿದೀನಿ ಅಂತ, ಆ ತರದೆಲ್ಲ ಶುಚಿಯಾಗಿ ನಾವು ಕೊಟ್ಟಿಗೆ ಇಟ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಇರುತ್ತೆ. ಆಮೇಲೆ ಹಾಲು ಕರಿಯೋ ಕ್ರಮನು ಮುಖ್ಯವಾಗುತ್ತಲ್ಲ ಪ್ರಭು ಅವರೇ? ಹೌದು ಸರ್, ಆಗುತ್ತೆ. ನಾವು ಸೀಟ್ ಹಿಂಡದೇ ಇದ್ರೆ ಅರ್ಧಂಬರ್ಧ ಹಿಂಡಿನ ಹಾಲನ್ನು ಉಳಿಸಿದ್ರೆ ಕೆಚ್ಚಲು ಬಾವು ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಸರ್ ಅದು. ಈಗ ಸೀಟ್ ಹಿಂಡೋದು ಅಂದ್ರೆ ಹಾಲು ಕರಿಯೋದಕ್ಕೂ ಒಂದು ಕ್ರಮ ಇದೆಯಲ್ಲ ಪ್ರಭು ಅವರೇ, ಅದು ಹೇಗೆ? ಅದು ನೀವು ವೈಜ್ಞಾನಿಕವಾಗಿ ಹಾಲು ಕರಿಯುವಂತ ಒಂದು ವಿಧಾನ ಇದೆ. ಈಗ ಹೀಗೆ ಮಿಷನ್ ಮಾಡಿದಾರೆ ಸರ್. ಈಗ ಒಂದ್ ಆಕಳ ಎರಡ್ ಆಕಳ ಇದ್ದರೆ ಮಿಷನ್ ವರ್ಕೌಟ್ ಆಗಲ್ಲ ಅಂತೇಳಿ ಕೈಯಲ್ಲೇ ಹಿಂಡ್ತಾರೆ ಸರ್ ನಾವು. ಈಗ ಕೈಯಲ್ಲಿ ಹಿಂಡಬೇಕಾದ್ರೂ ಸಹ ಆ ಬೆರಳುಗಳು ಇದೇ ಕ್ರಮದಲ್ಲಿ ಹಿಡ್ಕೊಂಡು ಆ ಮೊಲೆಯನ್ನು ಹಿಡಿದು ಜಗ್ಗಿದ್ರೆ ಜಗ್ಗದ್ರಿಂದ ಮಲೆ ಹೆಚ್ಚಿಗೆ ಗಾಯ ಆಗುತ್ತೆ ಅಂತೇಳಿ ಹಿಂಗ್ ಪೂರ್ತಿ ಪ್ರಮಾಣದಲ್ಲಿ ಹಿಂಡಾಕಿ ಇದ್ ಮಾಡ್ತಾರೆ ಸರ್. ಕೈಯಿಂದ ಎರಡು ಕೈ ಪೂರ್ಣ ಹಿಂಗ್ ಹೀಚಿಗೆ ಸರ್ ಅದು. ಆತರ ಮಾಡೋದ್ರಿಂದ ಪೂರ್ತಿ ಹಾಲನ್ನ ಹಿಂಡಿ ತೆಗಿಬೇಕು. ಕೆಚ್ಚಲಲ್ಲಿ ಯಾವ್ದು ಹಾಲು ಉಳಿದಂಗೆ ಹಿಂಡಿ ಮತ್ತೆ ಹಿಂಡಿದ ತಕ್ಷಣ ಕೆಚ್ಚಲನ್ನ ತೊಳೆದ್ರೆ ಅದು ಕೆಚ್ಚಲು ಬರೋದು ಕಮ್ಮಿ ಸರ್. ಈಗ ಪ್ರಾರಂಭದಲ್ಲೂ ಹಾಲು ಕರಿಯಕ್ಕಿಂತ ಮುಂಚೆನೂ ತೊಳಿಬೇಕು ಕೆಚ್ಚಲು? ಪೂರ್ಣ ತೊಳ್ಕೋಬೇಕು ಸರ್ ಅದನ್ನ. ಅದ್ ನಾವ್ ಹಿಂಡಿದಾಗ ಕಣ್ಣು ಓಪನ್ ಆಗಿರುತ್ತಲ್ಲ ಸರ್, ನಾವು ನೀರ್ ಹಾಕದೇ ಇದ್ರೆ ಕಣ್ಣು ಓಪನ್ ಆಗಿ ಆ ಹಾಲಿನ ವಾಸನೆಗೆ ನೊಣ ಕುಂತು ತಕ್ಷಣ ಕೆಚ್ಚಲು ಬಾವು ಬರುತ್ತೆ ಸರ್. ನಾವ್ ನೀರಾಗಿ ತೊಳೆದ್ರೆ ಅಲ್ಲಿ ನೊಣ ಕೂರಲ್ಲ ಸರ್, ನೀರನ್ನು ಹನಿ ನೀರ್ತಿರೋದ್ರಿಂದ ನೀರ್ ಅಲ್ಲಿ ನೊಣ ಹೋಗಲ್ಲ. ಬರೀ ನೀರಲ್ಲಿ ತೊಳೆದ್ರೆ ಸಾಕಾಗತ್ತಾ? ಸಾಕಾಗುತ್ತೆ ಸರ್, ಕೆಲವು ವ್ಯವಸ್ಥೆ ಇದ್ರೆ ಡೆಟಾಲ್ ಆಗಿ ತೊಳಿಬಹುದು, ಇಲ್ಲ ನೀರ್ ಹಾಕಿ ತೊಳೆದ್ರೆ ಸಾಕು ಸರ್. ತಣ್ಣೀರೇ ಸಾಕು, ಬಿಸಿನೀರ್ ಏನ್ ಬೇಡ ಸಾಕು ಸರ್. ಇನ್ನು ಕೊಟ್ಟಿಗೆಯನ್ನ ಶುಚಿಯಾಗಿಟ್ಕೊಳ್ಳೋದು ಅದು ಅದು ಹೇಳಿ, ಹೇಗೆ ಕ್ಲೀನ್ ಆಗಿ ಗುಡಿಸಿಕೊಂಡು ಅದಕ್ಕೇನಾರು ಈ ಕ್ರಿಮಿನಾಶಕಗಳನ್ನ ಅಥವಾ ಈ ತರದ ರೋಗಗಳು ಬರದೇ ಇರೋ ಏನಾರ ಹಾಕ್ಬೇಕಾಗತ್ತ ಅಲ್ಲಿ? ಈಗ ನಮ್ಮಲ್ಲಿ ಹಾಕಲ್ಲ ಸರ್, ಕೆಲವ್ರು ನಾವು ವಾರದಾಗ ಒಂದ್ಸರಿ ಎರಡ್ ಸರಿ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತೇವೆ, ತೊಳೆದ ಮೇಲೆ ಒಂದ್ಸರಿ ಎರಡ್ ಸರಿ ಡೆಟಾಲ್ ಹಾಕ್ತಿವಿ. ಈ ಮ್ಯಾಟ್ ಹಾಕೋದ್ರಿಂದ ಒಂದೊಂದ್ ವಾರದಲ್ಲಿ 15 ಒಂದ್ಸರಿ ಸುಣ್ಣದ ಪುಡಿ ಹಾಕಿ ಮ್ಯಾಟ್ ಕೆಳಗೆ ಹಾಕೋದ್ರಿಂದ ಅನುಕೂಲ ಇದೆ ಸರ್. ಅದು ಹುಳ ಆಗಲ್ಲ. ಈಗ ನಾವು ದಿವಸ ಮ್ಯಾಟ್ ಎತ್ತಿ ಮಾಡಕ್ಕಾಗಲ್ಲ ಸರ್, ಕೆಳಗ್ ನೀರ್ ಹೋಗಿದ್ದು ಅದು ಸ್ಮೆಲ್ ಆಗ್ತೈತಿ ಅಂತೇಳಿ 15 ದಿನಕ್ಕೆ ತಿಂಗಳಿಗೆ ಒಂದ್ಸರಿ ಪೂರ್ಣ ಎತ್ತಿದಾಗ ಸ್ವಲ್ಪ ಸುಣ್ಣದ ಪುಡಿ ಹಾಕಿ ಮ್ಯಾಟ್ ಹಾಕ್ಬಿಡ್ತಾರೆ ಸರ್ ಅದಕ್ಕೆ. ಈಗ ನಿಮ್ ಭಾಗದಲ್ಲಿ ತುಂಬಾ ಜೋಳ ಬೆಳೀತಾರೆ, ಆ ಜೋಳದ ದಂಟಿನಿಂದನೂ ಸಹ ಈ ಪಶು ಆಹಾರನ ತಯಾರ ಮಾಡ್ಬಿಟ್ಟು ಅದಕ್ಕೆ ಒಂದ್ ವೈಜ್ಞಾನಿಕ ವಿಧಾನ ಇದೆ, ಆ ಕ್ರಮದಲ್ಲಿ ಮಾಡಿ ಕೊಡೋ ಪದ್ಧತಿನೂ ಇದೆ, ಆ ತರದ ಏನಾರು ಅನುಸರಿಸ್ತಾರೆ ನಿಮ್ ಭಾಗದಲ್ಲಿ? ಇಲ್ಲ ಸರ್, ನಮ್ ಭಾಗದಲ್ಲಿ ಆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್ ರೈತರು. ಬರೀ ಈಗ ಭತ್ತದ ಹುಲ್ಲು ಅಷ್ಟೇ ಕೊಡ್ತಾರೆ, ಹುಲ್ಲು ರೌದಿ ಇಂತ ಕೊಡ್ತಾರೆ. ಆ ಮೇವನ್ ಕಟ್ ಮಾಡಿ ವ್ಯವಸ್ಥೆ ಮಾಡಿ ಸೈಲೇಜ್ ಮಾಡೋದಿನ ವ್ಯವಸ್ಥೆ ಕಮ್ಮಿ ಆಗಿದೆ ಸರ್ ಅದೀಗ. ಜೊತೆಗೆ ನಿಮ್ ಭಾಗದಲ್ಲಿ ಅಡಿಕೆ ತೋಟಗಳು ಇದೆ, ಅಡಿಕೆ ತೋಟದ ಹಾಳೆಯಿಂದನೂ ಸಹ ಪಶು ಆಹಾರ ಮಾಡಿ ಅದನ್ನ ವೈಜ್ಞಾನಿಕವಾಗಿ ತಯಾರು ಮಾಡಿ ಕೊಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ರೂಢಿ ಮಾಡ್ಕೊಂಡು ಬಂದಿದೆ ಸರ್. ಅದು ಇನ್ನು ಈ ಮೇವು ಅಭಾವ ಆಗಿರೋದ್ರಿಂದ ಎಲ್ಲದಕ್ಕೆ ಮಾರು ಹೋಗಬೇಕಾಗಿದೆ ಸರ್. ಈಗ ನಮ್ಮಲ್ಲೆಲ್ಲ ಮೊದ್ಲು ವೇಸ್ಟ್ ಮಾಡ್ತಾ ಇದ್ವಿ, ಈಗ ಮತ್ ಮಳೆ ಕಮ್ಮಿ ಆಗಿ ಹುಲ್ಲಿಲ್ಲದೆ ಇರೋದ್ರಿಂದ ಮತ್ ಈಗ ಅದಕ್ಕೆ ಅನಿವಾರ್ಯವಾಗಿ ನಾವು ಹೋಗ್ಲೇಬೇಕಾಗಿದೆ, ಇನ್ ಅದೇ ಮಾಡ್ಬೇಕು ಸರ್. ಈಗ ಸರಿ, ಇನ್ನೊಂದು ಪ್ರಮುಖವಾಗಿ ಹಸುಗಳಿಗೆ ಬರೋದದ್ದು ಅಂದ್ರೆ ಕಾಲ್ಬಾಯಿ ರೋಗ. ಕಾಲ್ಬಾಯಿ ಸರ್, ಅದು ವರ್ಷದಲ್ಲಿ 2 ಸರಿ ನಮ್ ಕಸಕ್ಕೆ ಇದು ಹಾಸ್ಪಿಟಲ್ ಇಂದ ಹಾಕ್ತದಾರೆ ಸರ್ ಅವ್ರನ್ನ, ಪ್ರತಿ ಸರಿ ಹಾಕ್ಸದವಿ ನಮಗೆ. ಹಂಗಾಗಿ ಕಾಲ್ಬಾಯಿ ಬಂದಿಲ್ಲ ಸರ್. ಈಗ ನಮ್ದು 15 ವರ್ಷ ಅದ್ ಕಟ್ಕೊಂಡು ನಾವು, ಇವತ್ತಿಗೆ ಒಂದನಿಗೂ ಕಾಲ್ಬಾಯಿ ಬಂದಿಲ್ಲ. ಈಗ ತಾವು ಧಾರವಾಡದಲ್ಲಿ ತರಬೇತಿಯನ್ನು ತಗೊಂಡ್ಬಂದಿದ್ದೀರಿ ಈ ಮಿಶ್ರ ತಳಿ ಹಸು ಸಾಕೋದ್ರ ಬಗ್ಗೆ, ಜೊತೆಗೆ ತಾವು ಸಹ ಹಸುವನ್ನ ಸಾಕ್ತಾ ಇರೋದ್ರಿಂದ, ಈಗ ನಾವು ಹಸು ಸಾಕ್ಬೇಕು ಅಂತ ಹೇಳಂತಂದ್ರೆ, ಈಗ ಕೆಲವರು ನಾನು ಹೇಳಿದೆ ಆಗ್ಲೇ, ಹಾಲು ಹಾಕೋದ್ರಿಂದ ಪಶು ಸಾಕೋದ್ರಿಂದ ಏನು ಲಾಭ ಇಲ್ಲ ಅಂತೇಳಿ ಕೆಲವರು ಜನರಿಗೆ ಮನೋಭಾವನೆ ಬಂದ್ಬಿಟ್ಟಿದೆ. ಈಗ ಅಂಥವರಿಗೆ ಈಗ ಹಸು ಸಾಕೋದ್ರಿಂದ ಏನ್ ಲಾಭ, ಅದರಿಂದ ಲಾಭ ಇದೆಯಾ ಒಂಚೂರು ವಿವರಿಸಿ ಹೇಳಿ. ಮೊದ್ಲು ಏನ್ ಮಾಡ್ಬೇಕು? ಲಾಭ ಇದೆ ಸರ್, ನಾವು ಉತ್ತಮವಾದ ಕೊಟ್ಟಿಗೆ ಕಟ್ಟಿಗೆಬೇಕು. ತೀರಾ ಹೈಟೆಕ್ ಮಾಡದೆ ಹೋದ್ರು ಕಾಲು ಕೆಸರಾಗದಿರಂಗೆ ಕಲ್ಲು ಅದ ಹಾಕಿ ಗಾಳಿ ಬೆಳಕು ಅಡಂಗೆ ಒಂದು ಕೊಟ್ಟಿಗೆ ಕಟ್ಟಿಗೆಬೇಕು. ತರುವಾಗ 4 ಮಲ್ಲಿ ಚೆನ್ನಾಗಿರೋ ಉತ್ತಮವಾದ ಹಸು ತಂದ್ರೆ ಲಾಭದಾಯಕ ಆಗುತ್ತೆ. ಕೊಂಡ್ಕೊಂಡ್ಬರ್ಬೇಕಾದ್ರೆ ಒಳ್ಳೆ ತಳಿಯ ನೋಡ್ಬಿಟ್ಟು ಒಳ್ಳೆ ಲಕ್ಷಣ ಇರೋ ಹಸುವನ್ನ ತಗೋಬೇಕು. ಲಕ್ಷಣ ಅಂತ ಹೇಳಂದ್ರೆ ಒಳ್ಳೆ ಹಾಲು ಹಿಂಡುತ್ತ ಅಂತ ಹೇಳಿ, ಚೆನ್ನಾಗಿರೋದು, ಕೆಚ್ಚಲ್ಬಾವಿ ಇರುವಂತದ್ದು, ಕಾಯಿಲೆ ಇಲ್ಲದೆ ಇರೋಂತ ಆಕಳ ತಂದ್ರೆ ನಮ್ಗೆ ಲಾಭದಾಯಕಾಗುತ್ತೆ. ಈಗ ಸರಿಯಪ್ಪ, ರೈತರಿಗೆ ಹೆಂಗ್ ಗೊತ್ತಾಗತ್ತೆ ಹೇಳಿ? ಈಗ ಯಾರೊಬ್ರು ತಜ್ಞರನ್ನ ಗೊತ್ತಿರೋಂತವ್ರನ್ನ ಕರ್ಕೊಂಡು ಹೋಗ್ಬೇಕಲ್ವಾ? ಕರ್ಕೊಂಡು ಹೋಗ್ಬೇಕು ಸರ್. ಗೊತ್ತಿರ್ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ರೆ ಕರ್ಕೊಂಡು ತರ್ಬೇಕು ಸರ್. ಅವಾಗ ಆಗೋ ಲಾಭ ಹಾಕ ಸರ್. ನನಗೆ 4,000 ಕಮ್ಮಿ ಹಾಕವೆ ಅಂತೇಳಿ ಯಾವ್ದಾರ ತಂದ್ರೆ ಅದು 1 ಲೀಟರ್ ಕೊಡ್ತದೆ ಸಂತೆಗೆ ಬಂದ್ಮೇಲೆ, ಅವ ಲಾಸ್ ಹಾಕತ್ ಸರ್ ಅದು. ಸರಿ ಪ್ರಭುವರ, ಈ ತರ ನೀವು ತರಬೇತಿ ಪಡ್ಕೊಂಡ್ಬಂದವರು ನಿಮ್ಮ ಈ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ? ನೀವೊಬ್ಬರೇನಾ? ನಾನೊಬ್ಬನೇ ಸರ್, ಅಲ್ಲಿ AI ಕಾರ್ಯಕರ್ತ ನಾನೊಬ್ಬನೇ ಇದ್ದೇನೆ ಸರ್. ಈಗ ಪ್ರಮುಖವಾಗಿ ಈ ತರದ್ದೆಲ್ಲ ನೀವೊಂದು ಸೇವೆ ಮಾಡೋದ್ರಿಂದ ರೈತರು ಏನಾರು ಅದಕ್ಕೆ ನಿಮ್ಗೆ ನಿಗದಿತವಾಗಿ ಸೇವಾ ಶುಲ್ಕ ಅಂತ ಏನಾರು ಕೊಡ್ತಾರ ಅಥವಾ ಡೈರಿಯಿಂದ ಏನಾರು ಕೊಡ್ತಾರ? ಡೈರಿಯಿಂದ 2,000 ಕೊಡ್ತಾರೆ ಸರ್ ತಿಂಗಳಿಗೆ. ಅದು ಗುಚ್ಚ ಅಂತ ಮಾಡಿದ್ರಿಂದ 5 ಹಳ್ಳಿ ಕೊಟ್ಟಿರ್ತಾರೆ ಸರ್ ಅವರು. ಹಂಗಾಗಿ 2,000 ಕೊಡ್ತಾರೆ. ಪ್ರತಿ ಹಳ್ಳಿಗೆ ಕಿಲೋಮೀಟರ್ ಮೇಲೆ ರೇಟ್ ಫಿಕ್ಸ್ ಮಾಡ್ಕೊಡ್ತಾರೆ ಸರ್. ನಮ್ಗೆ ಈ ಹಳ್ಳಿಗೆ ಇಷ್ಟೇ ತಗೋಬೇಕು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಸರ್. ಸರ್, ಈಗ ಅದಕ್ಕೆ ಬೇಕಾಗಿರೋ ಔಷಧಿ ಪೂರೈಕೆಗಳಲ್ಲವಾ? ಈಗ ಉದಾಹರಣೆಗೆ ಬೇರೆ ಬೇರೆ ಕಾಯಿಲೆ ಕಸಲೆಗಳು ಬರುತ್ತೆ, ಅಂತದಕ್ಕೆ ಔಷಧಿ ಪೂರೈಕೆಗಳಿಗೆಲ್ಲ ಕಾಯಿಲೆ ಕಸಲೆ ನಮ್ಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಕೊಟ್ಟಿಲ್ಲ ಸರ್. ಈ ಸಣ್ಣ ಪುಟ್ಟ ಗಾಯಪಾಯ ಆದ್ರೆ ಅಷ್ಟೇ ಕೊಟ್ಟಿರ್ತಾರೆ. ಈ AIಗೆ ಮಾತ್ರ ಸೆಮೆನ್ನು ಎಲ್ಲ ಕೊಟ್ಟಿರ್ತಾರೆ ಸರ್. ಹಾಗಾಗಿ ನೀವು ಆ ಭಾಗದಲ್ಲಿರುವಂತಹ ಜಾನುವಾರುಗಳ ಒಂದು ಪ್ರಥಮ ಚಿಕಿತ್ಸೆ ಮಾಡೋದನ್ನು ಮಾಡ್ತಾ ಇದ್ದೀರಿ. ಸುಮಾರು ಎಷ್ಟು ಜಾನುವಾರುಗಳಿದೆ ಈಗ ನಿಮ್ಮ ವ್ಯಾಪ್ತಿನಲ್ಲಿ? ನಮ್ಮ ಈಗ 4 ಹಳ್ಳಿಯಿಂದ ಸುಮಾರು 1 ಹಳ್ಳಿಯಲ್ಲೇ 200-300 ದನ ಇದಾವೆ ಸರ್ ನಮ್ಮ. ಈಗ ಸ್ವಲ್ಪ ಪ್ರಮಾಣ ಹೆಚ್ಚಾಗಿದೆ ಸರ್. ಈಗ ಹಾಲು ರೇಟ್ ಜಂಪ್ ಆಗಿದ್ರಿಂದ ಎಲ್ಲಾ ಊರಲ್ಲೂ ದನಗಳ ಸಂಖ್ಯೆ, ಮಿಶ್ರತಳಿ ಹೆಸರುಗಳ ಸಂಖ್ಯೆ ಜಾಸ್ತಿ ಇದೆ ಸರ್ ಈಗ. ಹಾಗಾಗಿ ಹೈನುಗಾರಿಕೆಯಿಂದ ತುಂಬಾ ಲಾಭ ಇರೋದ್ರಿಂದ ಜನರು ಈಗ ಪಶು ಸಂಗೋಪನೆ ಕಡೆ ಜಾಸ್ತಿ ಎಲ್ಲ ಹಾಲು ಉತ್ಪಾದನೆಗೆ ಮಾರೋಗ್ತದಾರೆ ಸರ್ ಈಗ. ಸರಿ ಪ್ರಭುಸ್ವಾಮಿ ಅವರೇ, ಈಗ ನಿಮ್ಮ ಅನುಭವದಲ್ಲಿ ಹೇಳಿ, ಬರೀ ನೀವು ಹಾಲು ಮಾರಿಕೊಂಡೇನೆ ಇಷ್ಟೆಲ್ಲ ಒಂದು ದಿನನಿತ್ಯದ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ, ಇದು ಮುಂದುವರಿಸಿಕೊಂಡು ಹೋಗಿ ಇನ್ನು ಲಾಭ ಮಾಡ್ಕೊಳ್ಬಹುದು ಅಂತೀರಿ? ಈಗ ಮುಂದೆ ಏನಾರು ಇನ್ನೊಂದು 4 ಹಸು ತಗೊಳ್ಳುವಂತ ಒಂದು ಆಲೋಚನೆ ಇದೆಯಾ? ಇದೆ ಸರ್, ಮಾಡೋ ವ್ಯವಸ್ಥೆ ಇದೆ ಸರ್. ನಾವು ಮಕ್ಕಳ ಎಜುಕೇಶನ್ ಗಾಗಿನೇ ನಾವು ಬ್ಯಾಂಕ್ ಲೋನ್ ಮಾಡಲಿಲ್ಲ ಸರ್. ನಾವು ಹಸುಗಳ ಉತ್ಪಾದನೆಯಲ್ಲೇ ನಾವು ಮಕ್ಕಳ ಎಜುಕೇಶನ್ ಕೊಡಿಸಿದ್ದೇನೆ. ನೋಡಿ, ಕುಟುಂಬನೂ ಸಾಗಿಸ್ತಾ ಇದ್ದೀರಿ, ಮಕ್ಕಳ ವಿದ್ಯಾಭ್ಯಾಸನೂ ಆಗ್ತಾ ಇದೆ, ಇದ್ರ ಜೊತೆಗೆ ಸಣ್ಣ ಪುಟ್ಟ ಕಾಯಿಲೆಗಳೇನಾರ ಇದ್ರೆ ಅದು ಸಹ ಈ ಹೈನುಗಾರಿಕೆಯಿಂದನೇ ನಿಮ್ಗೆ ಎಲ್ಲ ಇಡೀ ಸಂಸಾರ ತೂಗಿಸ್ತಾ ಇದ್ದೀರಿ? ತೂಗಿಸ್ತಾ ಇದೆ ಸರ್, ಬೇರೆ ಯಾವ್ದೇ ಸೋರ್ಸ್ ಇಲ್ಲ ನಮಗೆ. ಒಟ್ಟಾರಿಯಾಗಿ ಹೈನುಗಾರಿಕೆ ಮಾಡೋದ್ರಿಂದ ಯಾವುದೇ ರೀತಿಯ ಲಾಸ್ ಇಲ್ಲ? ಲಾಸ್ ಇಲ್ಲ ಸರ್. ಒಳ್ಳೇದು ಪ್ರಭುಸ್ವಾಮಿ ಅವರೇ, ಇದುವರೆಗೆ ನಿಮ್ಮ ಹೈನುಗಾರಿಕೆ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೂ ಹೈನುಗಾರಿಕೆ ಈ ಕುರಿತು ಭದ್ರಾಪುರದ ಹೊಸದೂದಹಳ್ಳಿಯ ಪ್ರಭುಸ್ವಾಮಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು HN ಸುಬ್ರಹ್ಮಣ್ಯ. This festival, drive home India's favorite car, Maruti Suzuki Alto, with just ₹1 down payment. With more than 40 lakh happy families, the prices for your favorite Alto starts at just ₹3.15 lakhs. Also, grab amazing festive offers of ₹47,000. Visit your nearest Maruti Suzuki dealership today. Conditions apply. This festival, drive home India's favorite car, Maruti Suzuki Alto, with just ₹1 down payment. With more than 40 lakh happy families, the prices for your favorite Alto starts at just ₹3.15 lakhs. Also, grab amazing festive offers of ₹47,000. Visit your nearest Maruti Suzuki dealership today. Conditions apply. ಇಕ್ಕೊಂಡು ಪರಿಸರ ಗೀತೆ ಕೇಳೋಣ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇವುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಕಾಡು ಬೆಳೆದರಿಲ್ಲ ಕ್ಷಾಮ ಕಾಡಿನಿಂದ ಎಲ್ಲ ಕ್ಷೇಮ,

ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ. ಇದು ಕೆಎಸ್ಐಸಿಯ ಸಮಯ, ಸರಿಯಾಗಿ 6:50. ಕೆಎಸ್ಐಸಿ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಮೈಸೂರು ಸಿಲ್ಕ್ ಸೀರೆಗಳ ಪ್ರದರ್ಶನ ಮತ್ತು ಮಾರಾಟ ನಿಮ್ಮ ಶಿವಮೊಗ್ಗದಲ್ಲಿ. ಇದೇ ದಿನಾಂಕ March 10-13, ಸ್ಥಳ ಶ್ರೀ ವೀರಶೈವ ಕಲ್ಯಾಣ ಮಂದಿರ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಆಕರ್ಷಕ ರಿಯಾಯಿತಿಯಲ್ಲಿ ಖರೀದಿಸಲು ಇಂದೇ ಭೇಟಿ ಕೊಡಿ. ಆಕಾಶವಾಣಿ ಭದ್ರಾವತಿ, ನಮ್ಮ ನಿಲಯವು ಪ್ರಸಾರ ಮಾಡುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:51 ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 7:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. 7:45 ವಿಧಾನಮಂಡಲದಲ್ಲಿ ಇಂದು. 9:05 ಸ್ನೇಹ ಭಾರತಿಯಲ್ಲಿ ತಮಿಳು ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ರಾತ್ರಿ 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಜೈನ್ ಬೆಂಗಳೂರು ಕೇಂದ್ರದಿಂದ. 10:05 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಕುಮಾರಸ್ವಾಮಿ ಅವರ ಸ್ಯಾಕ್ಸೋಫೋನ್ ವಾದನ. 10:35 ನಮ್ಮ ನಿಲಯದಿಂದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:05 ಚಿಂತನ, ಡಾ ಜೆ ಶ್ರೀನಿವಾಸ್ ಮೂರ್ತಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:20